ರೈತ ಬಾಂಧವರೇ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಇದೇ March 17-20 ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಆಯೋಜಿಸಲಾಗಿದೆ. ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಲಾಗಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭೂಮಿಕಾ ಎಚ್ ಆರ್ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ತಮ್ಮೊಂದಿಗೆ ಒಂದು ಸುಗಂಧಿತ ದ್ರವ್ಯ ಬೆಳೆಯಾದಂತಹ ನಿಂಬೆ ಹುಲ್ಲಿನ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಿಂಬೆ ಹಣ್ಣಿನ ಸುಗಂಧ ಇರುವಂತಹ ಸುಮಾರು 1/2 ಇಂಚು ಅಗಲದ ಎಲೆ ಇರುವಂತಹ ಗುಂಪಾಗಿ ಬೆಳೆಯುವಂತಹ ಒಂದು ಬಗೆಯ ಹುಲ್ಲನ್ನು ನಾವು ಮಲೆನಾಡು ಹಾಗೆ ಒಣ ಪ್ರದೇಶಗಳಲ್ಲಿ ಕೂಡ ಕಾಣಬಹುದು. ಇದನ್ನು ನಾವು ನಿಂಬೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಿಂಬೆ ಹುಲ್ಲಿನ ಹಲವಾರು ಉಪಯೋಗಗಳಿಂದಾಗಿ ಇದರ ಕೃಷಿಗೆ ಹೆಚ್ಚಿನ ಮಹತ್ವ ಬಂದಿದೆ. ಇದು ಪೋಯೇಸಿ ಎಂಬುವಂತಹ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ. ಮೂಲತಃ ಭಾರತ ಹಾಗೂ ಏಷ್ಯಾದ ಕೆಲ ದೇಶಗಳಲ್ಲಿ ಹುಟ್ಟಿದಂತಹ ಬೆಳೆ ಇದು. ಇದನ್ನು ಕರ್ನಾಟಕ, ಕೇರಳ, ಮಹಾರಾಷ್ಟ, ತಮಿಳುನಾಡು, ಉತ್ತರ ಪ್ರದೇಶ, ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖ ಸುಗಂಧ ದ್ರವ್ಯ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ನಿಂಬೆ ಹುಲ್ಲನ್ನು ಪ್ರಮುಖವಾಗಿ ಸುಗಂಧದ ಎಣ್ಣೆಯನ್ನು ತೆಗೆಯಲು ಬಳಸಲಾಗುತ್ತೆ. ಈ ಎಣ್ಣೆಯಲ್ಲಿರುವಂತಹ ಸಿಟ್ರಾಲ್ ಎಂಬಂತಹ ರಾಸಾಯನಿಕ ಪದಾರ್ಥ ಅದರ ನಿಂಬೆಯಂತಹ ಸುಗಂಧಕ್ಕೆ ಕಾರಣವಾಗಿದೆ. ಹಾಗೂ ಈ ಸುಗಂಧ ತೈಲವನ್ನು ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಅಲ್ಲದೆ ಇದರ ಸಾಕಷ್ಟು ವೈದ್ಯಕೀಯ ಉಪಯೋಗಗಳು ಸಹ ಇದೆ. ನಿಂಬೆ ಹುಲ್ಲಿನಲ್ಲಿರುವಂತಹ ಎಣ್ಣೆಯಲ್ಲಿರುವ ಪ್ರಮುಖ ಅಂಶ ಸಿಟ್ರಾಲ್. ಈ ಸಿಟ್ರಾಲ್ನಿಂದ ವಿಟಮಿನ್ ಎಯನ್ನು ತಯಾರಿಸಲಾಗುತ್ತೆ. ಸುಗಂಧ ತೈಲವನ್ನು ಸಾಬೂನು, ಸುಗಂಧ ದ್ರವ್ಯ, ಕಾಂತಿವರ್ಧಕ, ಸೋಂಕು ನಿವಾರಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಕೀಟನಾಶಕಗಳ ತಯಾರಿಕೆಯಲ್ಲಿ, ಸೊಳ್ಳೆ ಬತ್ತಿ ತಯಾರಿಕೆ ಕೈಗಾರಿಕೆಯಲ್ಲಿ ಬಳಸ್ತಾರೆ. ಸಾಮಾನ್ಯ ಶೀತ, ಕೆಮ್ಮು, ಮಧುಮೇಹ, ಅಧಿಕ ರಕ್ತದೊತ್ತಡ ಸಮಸ್ಯೆಗಳಿಗೆ ಮನೆ ಮದ್ದಾಗಿ ಉಪಯೋಗಿಸ್ತಾರೆ. ನಿಂಬೆ ಹುಲ್ಲನ್ನು ಕಡಿಮೆ ನೀರು ಇರುವಂತಹ ಪ್ರದೇಶಗಳಲ್ಲಿ ನಾವು ಬೆಳಿಬಹುದು. ಹೆಚ್ಚು ಬಿಸಿಲಿನ ವಾತಾವರಣದಲ್ಲಿ ಕೂಡ ಇದು ಚೆನ್ನಾಗಿ ಬೆಳೆಯುತ್ತೆ. ಅಂದರೆ 25-30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈ ಬೆಳೆಗೆ ಸೂಕ್ತ. ಮರಳು ಮಿಶ್ರಿತ ಗೋಡು ಮಣ್ಣು, ಕೆಂಪು ಮಣ್ಣು ಇದರ ಬೆಳವಣಿಗೆಗೆ ಸಹಕಾರಿ. ನಿಂಬೆ ಹುಲ್ಲನ್ನು ಬೀಜದಿಂದ ಹಾಗೂ ಹುಲ್ಲಿನ ಗಡ್ಡೆಗಳಿಂದ ಸ್ಲಿಪ್ಸ್ ಅಂತ ಹೇಳ್ತೀವಿ ಸಸ್ಯ ಅಭಿವೃದ್ಧಿ ಮಾಡಬಹುದು. ಬೀಜಗಳಿಂದ ನರ್ಸರಿಯಲ್ಲಿ ಬೆಳೆಸಿದಂತಹ 2 ತಿಂಗಳ ಸಸಿಗಳನ್ನು ಬಿತ್ತನೆಗೆ ಉಪಯೋಗಿಸಬಹುದು. ಎಕರೆಗೆ 6-8 ಕೆಜಿ ಬೀಜ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಬಲಿತಿರುವಂತಹ ಅಂದರೆ ದೊಡ್ಡ ಗಿಡಗಳಿಂದ ಹುಲ್ಲು ಕಂದು ಅಥವಾ ಸ್ಲಿಪ್ಸ್ ಅಂತ ಏನು ಹೇಳ್ತೀವಿ ಅವುಗಳನ್ನು ಬೇರ್ಪಡಿಸಿ ಕೂಡ ನಾಟಿಗೆ ಬಳಸಬಹುದು. ಎಕರೆಗೆ 10,000 ಸ್ಲಿಪ್ಗಳು ಬೇಕಾಗುತ್ತೆ. ಚೆನ್ನಾಗಿ ಉಳುಮೆ ಮಾಡಿದಂತಹ ಭೂಮಿಯಲ್ಲಿ ಬದು ಮತ್ತು ಕಾಲುವೆಗಳನ್ನು ನಿರ್ಮಿಸಿ ಸ್ಲಿಪ್ಗಳನ್ನು ಬದುಗಳ 1 ಅಂಚಿನಲ್ಲಿ 2 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ನಾಟಿ ಮಾಡೋದಕ್ಕೆ ಮೊದಲು ಮಣ್ಣಿನಲ್ಲಿ ಬೆರೆಸಬೇಕು. ಸಾರಜನಕಯುಕ್ತ ಗೊಬ್ಬರವನ್ನು 6 ಸಮಕಂತುಗಳಲ್ಲಿ ಗಿಡಗಳಿಗೆ ಕೊಡಬೇಕು. ಮೊದಲನೇ ಕಂತನ್ನು ನಾಟಿ ಮಾಡುವಾಗ, ಎರಡನೇ ಕಂತನ್ನು ನಾಟಿ ಮಾಡಿದ 1 ತಿಂಗಳ ನಂತರ ಹಾಗೂ ಉಳಿದ ಸಾರಜನಕವನ್ನು ಪ್ರತಿ ಕೊಯ್ಲಿನ ನಂತರ ಕೊಡಬೇಕಾಗುತ್ತೆ. ಎಕರೆಗೆ 100 ಕೆಜಿ ಸಾರಜನಕ, 40 ಕೆಜಿ ರಂಜಕ ಹಾಗೂ 24 ಕೆಜಿ ಪೊಟ್ಯಾಶ್ ಯುಕ್ತ ಗೊಬ್ಬರಗಳು ಬೇಕಾಗುತ್ತೆ. ಪ್ರತಿ ಕೊಯ್ಲಿನ ನಂತರ ಸಾಲುಗಳಲ್ಲಿ ಮಣ್ಣನ್ನು ಏರಿಸಬೇಕು. ಇದರಿಂದ ಬೆಳೆ ಹುಲಸಾಗಿ ಬೆಳೆಯುತ್ತೆ. ಬೇಸಿಗೆಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಕೊಡೋದ್ರಿಂದ ಕೂಡ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದು. ನಿಂಬೆ ಹುಲ್ಲಿನ ಬೆಳೆ ನೆಟ್ಟ 4-5 ತಿಂಗಳಿಗೆ ಮೊದಲ ಕೊಯ್ಲಿಗೆ ಬರುತ್ತೆ. ಪೂರ್ತಿ ಹುಲ್ಲನ್ನು ನೆಲದಿಂದ 1/2 ಅಡಿ ಮೇಲೆ ಕಟಾವು ಮಾಡಬೇಕು. ನಂತರದಲ್ಲಿ ಪ್ರತಿ 1.5 ತಿಂಗಳಿಗೆ ಅಂದರೆ 70-75 ದಿನಗಳಿಗೆ ಕಟಾವು ಮಾಡಬಹುದು. ಪ್ರತಿ ಎಕರೆಗೆ 6-8 ಟನ್ ಇಳುವರಿ ದೊರೆಯುತ್ತೆ. ಒಮ್ಮೆ ನಾಟಿ ಮಾಡಿದ ಬೆಳೆಯನ್ನು 6 ವರ್ಷಗಳವರೆಗೆ ನಿರ್ವಹಿಸಬಹುದು. ಪ್ರಸ್ತುತ 1 ಕಿಲೋ ಸುಗಂಧ ತೈಲದ ಮಾರುಕಟ್ಟೆ ಬೆಲೆ 1-1.5 ಸಾವಿರ ರೂಪಾಯಿಯಷ್ಟು ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ 9741-00-91-31. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. उपभोक्ता मामले विभाग, भारत सरकार. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿಕ ಬಾಂಧವರಿ, ಇನ್ನು ಮುಂದೆ ಕೆಲವನ್ನ ಕಡಿಮೆ ಖರ್ಚಿನಲ್ಲಿ ತೋಟಗಾರಿಕೆ ಕೃಷಿಯ ಅನುಭವಗಳ ಕುರಿತು ಮೊಳಕಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕರಾದಂತಹ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಪೂಜಾರಹಟ್ಟಿಯ ಹಿರಿಯ ಕೃಷಿಕರಾದಂತಹ ತಿಪ್ಪಣ್ಣ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಒಂದು ನುಗ್ಗೆ, ಸೀತಾಫಲ, ಮಾವು, ಸಪೋಟ ಈ ರೀತಿಯಾದಂತಹ ಒಂದು ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ತಿಪ್ಪಣ್ಣ ಅವರೇ. ನಮಸ್ಕಾರ ತಿಪ್ಪಣ್ಣ ಅವರೇ, ಹೇಳಿ, ಈ ಒಂದು ಕಡಿಮೆ ಖರ್ಚಿನಲ್ಲಿ ನೀವು ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳ್ಕೊಂಡು ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ಹಿಂದೆ ನಾನು ಹೆಚ್ಚು ನೀರು ಬಯಸ್ದಂತ ಅಡಿಕೆನೂ ಅದು ಇಟ್ಟಿದ್ದೆ. ಜಾಸ್ತಿ ನೀರು ಖರ್ಚಾಗೋದು, ಲಾಭ ಅಷ್ಟೊಂದು ಇರಲಿಲ್ಲ. ಅದನ್ನೆಲ್ಲ ಮನದಟ್ಟು ಮಾಡಿ ನಾನು ಸೀತಾಫಲ ಅತ್ಯಂತ ಕಡಿಮೆ ಖರ್ಚಿನ ಹೆಚ್ಚು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಖರ್ಚು ಅಂದ್ರೆ ಸ್ವಲ್ಪ ನೀರು ಬಿಡೋದು, ಕಳೆ ಗಿಳೆ ಏನು ಬಿಡಲ್ಲ, ಬರೇ ಸಿಕ್ಕಾಬಟ್ಟೆ ಗೊಬ್ಬರದ ಅದೇ ಎಲೆಗಳು. ಈಗ ಈ ಒಂದು ಮಾನ್ಸೂನ್ ಕಾಲ ಅಲ್ಲ, ಇದು ಎಲೆ ಉದ್ರ ಕಾಲ. ನಮ್ಮ ಹೊಲದಲ್ಲಿ 1.5 ಇಂಚ್, 2 ಇಂಚ್ ಬರೆಯುತ್ತೆ, ಎಲೆನೇ ಉದ್ರೈತೆ. ಅಂದ್ರೆ ಅದೇ ಗೊಬ್ಬರ ಬೇಕಾದಷ್ಟು ಆಗಿ ಹೋಗ್ತದೆ. ಆದ್ರಿಂದ ನೀರು ಬಿಟ್ಟರು ಲಾಭ ಆಗ, ನೀರು ಬಿಡದಿದ್ರು ಕೂಡ ಒಳ್ಳೆ ತಂಗ ಬೆಳೆ ಬರ್ತದೆ. ಈಗ ಮಾರ್ಕೆಟ್ ಕೂಡ ಚೆನ್ನಾಗೈತಿ, ಸೀತಾಫಲಕ್ಕೆ ಒಳ್ಳೆ ಹಣ್ಣು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿರೋದ್ರಿಂದ ಏನೋ ಈಗ ಒಳ್ಳೆ ಬೇಡಿಕೆ ಅಂತೂ ಐತೆ. ಹಿಂದೆ ನಾವು 40 ವರ್ಷಗಳ ಹಿಂದೆ ಅವನ್ನ ಯಾರು ಮಾರ್ಕೆಟಿಂಗ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಈಗ ಅದಕ್ಕೆ ಒಳ್ಳೆ ಬೇಡಿಕೆ ಐತೆ, ಎಷ್ಟೇ ಇದ್ರು ಕೂಡ ಮಾರ್ಕೆಟ್ ಐತೆ. ಈಗ ನಮ್ಮ ಯಪ್ಪೋದರು ಆ ಸೀತಾಫಲನ ಎಷ್ಟೇ ಇರಲಿ ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೌದು, ನಾನು ಸದಸ್ಯ ಆಗಿದ್ದೀನಿ ಮೊಳಕಾಲ್ಮೂರು ನುಂಕೆಮಲೆ ಸಿದ್ದೇಶ್ವರ ಪದದಲ್ಲಿ. ಅವರು ನಮ್ಗೆ ಹೇಳಿದ್ದಾರೆ, ಜೊತೆಗೆ ಇನ್ನೊಬ್ರು ಕೂಡ ಹೇಳಿದ್ದಾರೆ, ಯಾರು ಸುಭಿಕ್ಷಾದರು ಬಹು ಮಲ್ಟಿಪಲ್ ಸೊಸೈಟಿ ಅಂದ್ರೆ ಪ್ರೈವೇಟ್ ಇಂದ ಐತಲ್ಲ, ಅವ್ರು ಕೂಡ ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ಒಂದಾಗ್ತದೆ, ಒಟ್ಟು ಸೀತಾಫಲ ಬೆಳೆದ್ರೆ ಒಳ್ಳೆ ಲಾಭ ಅಂತ ಕೆಲವರಿಗೆಲ್ಲ ಮನದಟ್ಟಾಗೈತೆ. ಆದ್ರಿಂದ ಸಾಕಷ್ಟು ರೈತರು ಮುಂದೆ ಬರ್ತಿದ್ದಾರೆ. ನಾನೇ 3 ಜನಕ್ಕೆ ಹೇಳ್ಬಿಟ್ಟು ಹಿಂಗೆ ಹಾಕ್ರಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಇದ್ರ ಸಂಖ್ಯೆ ಜಾಸ್ತಿ ಆಗ್ತದೆ, ಎಲ್ಲರೂ ಬರ್ತಿದ್ದಾರೆ. ಫಾರೆಸ್ಟ್ ಆಫೀಸಿಗೂ ಹೋಗಿ ಹೇಳಿದ್ದಾರೆ, ನಮ್ಗೆ ಇಷ್ಟೊಂದು ಸಸಿಗಳು ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ. ನಾಳೆ ವರ್ಷ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 10-15 ಎಕರೆಗೆ ವಿಸ್ತರಣೆ ಮಾಡ್ತಾರೆ ರೈತರು. ಆಮೇಲೆ ಸೀತಾಫಲ ಜೊತೆಗೆ ಲಾಭ ಬರ್ತಕ್ಕಂಥ ಬೆಳೆ ಅಂದ್ರೆ ಮಾವು ಕೂಡ ಲಾಭದ ಬೆಳೆ. ಯಾಕಂದ್ರೆ ಅದು ನೀರು ಕಡಿಮೆ ಇದ್ರೆ ಸಾಕು, ನಡ್ಕೊಂಡು ಹೋಗ್ತದೆ. ಅದ್ರ ಜೊತೆಗೆ ನುಗ್ಗೆ ಮತ್ತೆ ನುಗ್ಗೆವನು ನೀರು ಕಡಿಮೆ ಬೆಳೀತಕ್ಕಂಥ ಬೆಳೆ. ಸೀತಾಫಲ ಮಾವಿಗಿಂತ ಸ್ವಲ್ಪ ಖರ್ಚು ಜಾಸ್ತಿನೇ, ಆದ್ರೆ ಲಾಭನು ಜಾಸ್ತಿ. ಅದು ಒಂದ್ಸಾರಿ ನನಗೆ ಬಂಪರ್ ಬೆಳೆ ಕೂಡ ಬಂದಿತ್ತು. ಚಿತ್ರದುರ್ಗ ಇಲಾಖೆಯಿಂದ ಬೀಜ ಕೊಟ್ಟಿರೋರು, 1 ಗಿಡಕ್ಕೆ 100-200 ಕಾಯಿ ಅಂತ ಹೇಳಿದ್ರು. ಜಾಸ್ತಿ ಅಷ್ಟಕ್ಕೆ ಹಿಡಿಯೋದು ನಮ್ಮ ಕೆಪಾಸಿಟಿ ಅಂತ ಹೇಳಿದ್ರು. ನಮ್ಮದ್ರಲ್ಲಿ 300-350 ಕಾಯಿ ಹಿಡಿದಿತ್ತು. ಅವರೇ ಬಂದು ನೋಡಿ ಆಶ್ಚರ್ಯ ಪಟ್ಟಿದ್ರು, ಚೆನ್ನಾಗಿನೂ ಬಂದಿತ್ತು. ಬೆಳೆಸಿದಂಗೆಲ್ಲ ನುಗ್ಗೆನೂ ಲಾಭನೂ ಜೊತೆಗೆ ಸಪೋಟನು. ತೋಟಗಾರಿಕೆ ಬೆಳೆ ಅಲ್ಲದೆ ನಮ್ಮ ಕೃಷಿ ಬೆಳೆಗಳಾದ ತೊಗರಿ ಮತ್ತು ಔಡ್ಲಾ ಅಂತಾರೆ ನಿಮ್ಮ ಭಾಷೆಯಲ್ಲಿ, ಅರಳು ಅಂತಾರೆ. ಅರಳು ಕೂಡ ದನ ಕುರಿ ಮೇಕೆಗಳು ತಿಂಬೋದು ಜಾಸ್ತಿ, ದಾನ್ಲಿ ಮಾಡೋದಿಲ್ಲ. ಒಳ್ಳೆ ಲಾಭ ಅಂತಂದೇಳಿ ಇತ್ತೀಚೆಗೆ ಕಂಡು ಬಂದತೆ. ನಮ್ಮ ಊರು ಪಕ್ಕದಾಗ ಅರ್ಜನಹಳ್ಳಿಯವರು ಈಗ ಈ ಒಂದು ಏನು ಶೇಂಗಾ ಇಟ್ಟು ಕೈ ಸುಟ್ಕೊಂಡಿದ್ರು, ಅವರೆಲ್ಲ ಅರಳನ್ನೇ ಜಾಸ್ತಿ ಹೊಡ್ತಿದ್ದಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಲಾಭ ಆಗ್ಬೋದು, ಖರ್ಚು ಬಹಳ ಕಡಿಮೆ. ಅದು ಇಂಥ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ರೈತರಿಗೆಲ್ಲ ಹೇಳಿದ್ದೀನಿ. ಯಾಕಂದ್ರೆ ನಾವೆಲ್ಲ ನೋಡ್ತಿದ್ದೀವಿ, ಖರ್ಚು ಜಾಸ್ತಿ ಆಗಿಬಿಟ್ಟು ಎಷ್ಟೋ ಜನ ಕೇಳಿದೀವಿ ಆತ್ಮಹತ್ಯೆಗಳು ಮಾಡ್ಕೊಂಡು. ಯಾಕಂದ್ರೆ ಸಾಲ ಜಾಸ್ತಿ ಮಾಡಿರ್ತಾರೆ, ಬೆಳೆ ಕೈ ಕೊಟ್ಟಿಗೆ ಅಥವಾ ಮಾರ್ಕೆಟ್ ಕೈ ಕೊಟ್ಟಿಗೆ ಲಾಭಾಂಶ ಪೂರ್ತಿ ಹೋದಾಗ ಹತಾಶರಾಗಿ ನಂಬಿಕೆಂತರ ಸಂಸಾರ ಬೀದಿ ಪಾಲಾಗಿ ಏನನ್ನ ಆಗಿ ಹೋಗ್ತವೆ. ಆದ್ರೆ ಇಂಥ ಬೆಳೆಗಳು ಬೆಳೆಯೋದ್ರಿಂದ ಯಾವ ಒಂದು ಇದನ್ನಾಗಲ್ಲ. ಈಗ ನಾವು ಅತ್ಯಂತ ಸುಖವಾಗಿದ್ದೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಪಕ್ಕದಾಗೆ ಬಳ್ಕೊಂತಾರೆ. ಹಿಂದೆ ನಾವು ಉಳ್ಳಗಡ್ಡೆ ಬೀಜನ ಬೆಳೀತಿದ್ವಿ, ಈಗ ನಮ್ಮ ಮುಂದೆ ವರ್ಷ ಬೆಳಿತೀವಿ. ಆದರೆ ಆ ಒಂದು ದುಡ್ಡಿಗೂ ಈ ದುಡ್ಡಿಗೆ ವ್ಯತ್ಯಾಸ ಕಂಡಾಗ ನಾವೇನು ಅಂತ್ಕೊಂಬಲ್ಲ. ಯಾಕಂದ್ರೆ ನಮ್ದು ಖರ್ಚೆಲ್ಲ ಕಡಿಮೆ, ಅವರದ್ದು ಖರ್ಚು ಸಿಕ್ಕಾಪಟ್ಟೈತೆ, ಸ್ವಲ್ಪ ಜಾಸ್ತಿ ದುಡ್ಡಾಗಬಹುದು ಅಂತ ಹೇಳ್ಬಿಟ್ಟು ಹಂಗ್ ತಿಳ್ಕೊಂಡಾಗ ಇದರಿಂದ ರೈತರಿಗೆ ನೆಮ್ಮದಿ ಜೀವನ. ಅದರಲ್ಲಿ ನಾವು ಬರೇ ಸಾವಯವ ಕೃಷಿನ ಅನುಸರಿಸಿರೋದ್ರಿಂದ ಯಾವ್ದು ಕೆಮಿಕಲ್ಸ್ ಬಳಸಿಲ್ಲ, ಏನಿಲ್ಲ, ಬಳಸಕ್ಕೂ ಹೋಗೋದಿಲ್ಲ. ರಾಗಿ ನವಣೆ ಅವಕ್ಕೆಲ್ಲ ಅವಕ್ಕೂ ಅದು ಜಾಸ್ತಿ ಅನ್ವಯಿಸಲಾರ್ದ ಅನ್ಸುತ್ತೆ, ಯಾಕಂದ್ರೆ ಅದು ಕ್ಯುಕ್ ಬೆಳೆ ಅಲ್ಲ, ಕ್ಯುಕ್ ಆಗಿದ್ರೆ ಸ್ವಲ್ಪ ಎಮರ್ಜೆನ್ಸಿ ಪವರ್ ಬೇಕಾಗ್ತದೆ, ಎಮರ್ಜೆನ್ಸಿ ಪವರ್ ಬೇಕಾದಾಗ ಕೆಮಿಕಲ್ಸ್ ಮಾಡಲೇಬೇಕಾಗ್ತದೆ. ಈ ಒಂದು ಆರ್ಟಿಕಲ್ಚರ್ ಬೆಳೆಗಳು ಯಾವುದೇ ಒಂದು ಕೆಮಿಕಲ್ಸ್ ಅಲ್ಲದೆ ಮೊದಲೇ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ತಪ್ಪದೆ ಮೂರನೇ ವರ್ಷ ಕವರ್ ಆಗಿಬಿಡ್ತವೆ. ಸಮಾಜದ ಆರೋಗ್ಯ ದೃಷ್ಟಿಯಿಂದ, ಮನುಷ್ಯರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಬೆಳೆ ಆಗಿರೋದ್ರಿಂದ ನಾನು ನಾಲ್ಕು ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡು ಸಾಕಷ್ಟು ಜನಗಳಿಗೂ ಕೂಡ ಹೇಳಿದ್ದೀನಿ. ನಾನು ಒಂದ್ಸಾರಿ ಈ ಮಾವಾಕವರಿಗೆ ಸ್ವಂತ ಹೋಗಿ ಒಂದೆರಡು ದಿವಸ ಬಿಡು ಕೊಟ್ಬಿಟ್ಟು ಮಾಡಿಕೊಟ್ಟು ಬಂದಿದ್ದೀನಿ. ಅಂತ ಆನಗಲ್ಲಕ್ಕೊಂದು ಹೆಸರಾಂತ ಒಂದು ಮಾವಿನ ತೋಟನೇ ಐತೆ, ವರ್ಷಕ್ಕೆ ಒಂದು 5 ಲಕ್ಷ ಬೆಳೆಗಳು ಬೆಳೀತಿದ್ದಾರಂತೆ. ನನಗೆ ಹೇಳಿದ್ದಾರೆ, ನಾನು ಹೋಗಿಲ್ಲ. ಎಷ್ಟೋ ಸಾರಿ ಕರೆದಿದ್ದಾರೆ, ನೀನು ಫೌಂಡೇಶನ್ ಬಾರಪ್ಪ ನೋಡು ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಒಟ್ಟು ಆದಷ್ಟು ನಾವು ವೆಚ್ಚ ಕಡಿಮೆ ಇರತಕ್ಕಂಥ ಸಾಧಾರಣ, ಇಲ್ಲಾಂದ್ರೆ ಅವು ಹೆಚ್ಚಿನ ಲಾಭನೂ ಬರ್ತವೆ. ಆದರೆ ನಾವು ದೃಷ್ಟಿ ಏನಿಟ್ಕೋಬೇಕು, ಸಾಧಾರಣ ದೃಷ್ಟಿ ಇಟ್ಕೊಂಡ್ರೆ ಮುಂದೆ ನಾವು ಹತಾಶರಾಗೋದಿಲ್ಲ. ನಾವು ಎಕರೆಗೆ 1 ಲಕ್ಷ ಸಿಗ್ತದೆ ಅಂತ ಇಟ್ಟುಕೊಂಡ್ರೆ, 1 ಲಕ್ಷ ಸಿಕ್ಕರೆ ನಾವು ತೃಪ್ತಿ ಪಟ್ಕೊಂಡಿರ್ತೀವಿ. ಅದೇ 2 ಲಕ್ಷ 3 ಲಕ್ಷ ಲಾಭ ಇಟ್ಕೊಂಡಿದ್ರೆ ಬರದೇ ಇದ್ದಾಗ ಹತಾಶರಾಗೋದಕ್ಕೆ ಕಾರಣ ಇರೋದಿಲ್ಲ. ಈಗ ಒಳ್ಳೆಯ ಒಂದು ಆದಾಯ ನಮಗೆ ಬರಬೇಕು ಅಂತಂದ್ರೆ ಖರ್ಚನ್ನ ಕೃಷಿಯಲ್ಲಿ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರ. ಈ ಒಂದು ನುಗ್ಗೆ, ಸೀತಾಫಲ, ಮಾವು, ಸಪೋಟ ಬೆಳೆತಾ ಇದೀವಿ, ಕಡಿಮೆ ಖರ್ಚಿನಲ್ಲಿ ಬೆಳೆತಾ ಇದ್ವಿ ಅಂತ ಹೇಳಿದ್ರ. ಎಲ್ಲೋ ಒಂದ್ ಕಡೆ ನುಗ್ಗೆಗೆ ಒಂದ್ ಸ್ವಲ್ಪ ಮಟ್ಟಿಗೆ ಖರ್ಚು ಬರುತ್ತೆ, ಈಗ ಅವಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿದ್ರ. ಈಗ ಔಷಧಿ ಸಿಂಪಡಣೆ ಮಾಡದಂಗೆ ನೀವು ಕಡಿಮೆ ಖರ್ಚು, ಅದರಲ್ಲೂ ಕಡಿಮೆ ಖರ್ಚು ಮಾಡ್ಕೊಳ್ಬೇಕು ಅಂತಂದ್ರೆ ಜೈವಿಕ ಔಷಧಿಗಳನ್ನ ತಯಾರು ಮಾಡಿಕೊಂಡು ನೀವು ಸಿಂಪಡಣೆ ಮಾಡಿದ್ರೆ ಅದರಲ್ಲೂ ನೀವು ಖರ್ಚು ಕಡಿಮೆ ಮಾಡ್ಕೊಳ್ಬೋದಲ್ಲ. ಹೌದು ಸರ್, ಜೈವಿಕ ಔಷಧಗಳನ್ನೇ ಬಳಸೋದಕ್ಕೆ ಈಗ ಗೋಕು ಪ್ರಾಪುರತ ಅಂತ ಹೇಳ್ಬಿಟ್ಟು ನಮ್ಗೆ ಸಜ್ಜನ್ ಅಂತ ಹೇಳ್ಬಿಟ್ಟು ಶಿಫಾರಸ್ ಮಾಡಿಕೊಟ್ಟಿದ್ರು, ಅದನ್ನ ಬಳಸಿದೀವಿ. ಕೆಮಿಕಲ್ಸ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಗೋ ಕೃಪಾಮೃತ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅದನ್ನ ರೆಡಿ ಮಾಡ್ಕೊಂಡಿದ್ವಿ. ಯಾರೇ ಬರ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದು ಎಪ್ಪ ಅಂತ ಹೇಳಿ ಮಾಡ್ತಾರೆ, 1 ಲೀಟರ್ ಕೊಟ್ಬಿಟ್ರೆ ಅದ್ರ ಮೇಲೆ ಅವರು ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದ್ರೆ ನಾಟಿ ಹಸುವಿನ ಗಂಜಲು ಬೆಲ್ಲ ಅವನ್ನ ಮಿಕ್ಸ್ ಮಾಡಿಕ್ಬಿಟ್ರೆ ಅದೇ ಔಷಧಿ ಆಗ್ತದೆ. ಕಡಿಮೆ ಖರ್ಚಲ್ಲಿ ಮಾಡ್ಕೊಂಡು ಸಮಥಿಂಗ್ ಹೋಗ್ತದೆ, ಬೆಲ್ಲಕ್ಕೂ ಮಜ್ಜಿಗೆ ಬೇರೆ ಇರಬೇಕು. ಎರಡನ್ನ ಸಮ ಪ್ರಮಾಣದ ಬೆಳೆಸಿಬಿಟ್ಟು ಒಂದು 20 ದಿವಸ ಇಟ್ಬಿಟ್ರೆ ಅದು 21ನೇ ದಿವಸಕ್ಕೆ ಔಷಧಿಯಾಗಿ ನಮ್ಮ ಬಳಕೆಗೆ ಬರ್ತದೆ. ಈ ತರ ಮಾಡಿಕೊಂಡು ನುಗ್ಗೆ ಗಿಡಕ್ಕೆ ಸಿಂಪಡಣೆ ಮಾಡಿದ್ರ? ನುಗ್ಗೆ ಗಿಡಕ್ಕೆ ಮಾಡಿದ್ದೀನಿ ಸರ್. ಈಗ ನುಗ್ಗೆ ನನಗೆ ಇಲ್ಲೇವರೆಗೂ ಲಾಭನೇ ತಂದಿತ್ತು, ಆದ್ರೆ ಈಗ ನುಗ್ಗೆನ ಸದ್ಯಕ್ಕೆ ನಾನು ತೆಗಿತಿದ್ದೀನಿ. ಯಾಕಂದ್ರೆ ಸೀತಾಫಲ ನೆರಳಿಗೆ ಒಳ್ಳೆ ಬೆಳೆ ಬರೋದಿಲ್ಲಲ್ಲ, ನುಗ್ಗೆ ಜೋರ ಇರೋದ್ರಿಂದ ಅದು ನೆರಳು ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ನಾನು ನುಗ್ಗೆನ ತೆಗಿತಿದ್ದೀನಿ. ಲಾಭ ಇಲ್ಲ ಅಂತೆಲ್ಲ ತೆಗಿತಿರೋದು, ಈ ಬೆಳೆ ಜೋರು ಬಂದಿರೋದ್ರಿಂದ ಈ ಬೆಳೆಗೆ ಸ್ಥಳಾವಕಾಶ ಕೊಡ್ಬೇಕಲ್ಲ, ಸ್ಥಳ ಮಾಡಿಕೊಡೋದ್ರಿಂದ ನಾನು ತೆಗಿತಾ ಇದ್ದೀನಿ. ಆದ್ರೆ ನುಗ್ಗೆ ಒಳ್ಳೆ ಲಾಭದ ಬೆಳೆ. ಈಗ 1 ಎಕರೆ ಒಳಗಡೆ ಈ ತರ ನುಗ್ಗೆ, ಸೀತಾಫಲ, ಮಾವು, ಸಪೋಟ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ ಸರ್? ನಮ್ದು ಟೋಟಲ್ ನಮ್ಮ ಕುಟುಂಬದಲ್ಲಿ 10 ಎಕರೆ ಜಮೀನ್ ಐತೆ, ಅದರಲ್ಲಿ 8 ಎಕರೆಗೂ 4,000 ಚಿಲ್ಲರೆ ಏನೋ ಬಿದ್ದಿದೆ ಸೀತಾಫಲ, ಪೂರ್ತಿ ಸೀತಾಫಲ 8 ಎಕರೆಗೆ. ಮಿಶ್ರ ಬೆಳೆಯಾಗಿ 1.5 ಎಕರೆ ಇರ್ಬೋದು ಅಥವಾ 2 ಎಕರೆ ಐತೋ ಗೊತ್ತಿಲ್ಲ. ಅಂಜೂರ ಒಂದು ತಪ್ಪಿದ್ರೆ 1.5 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು ನುಗ್ಗೆ. ಆಮೇಲೆ ಇನ್ನೊಂದ್ರಲ್ಲಿ ಮಾವು, ಆಮೇಲೆ ಬುಕ್ಕಿ ಅಂತ ನೋಡ್ ಸರ್. ಹಿಂಗೆ ಅದು 4 ಡಿವೈಡ್ ಮಾಡಿಬಿಟ್ಟು 4 ಬೆಳೆಗಳನ್ನು ಬೇರೆ ಬೇರೆ ಇಟ್ಟಿದ್ವಿ. ಇದು ಮಾತ್ರ ಪ್ರಧಾನ ಬೆಳೆ, ಸೀತಾಫಲ ಯಾವಾಗ್ಲೂ ಇರ್ತದೆ. ಮಿಶ್ರ ಬೆಳೆಯಾಗಿ ನುಗ್ಗೆ ಬಂದು ತೆಗಿತೀವಿ. ಈಗ ಮಾವು ಯಾವಾಗ್ಲೂ ಇರುತ್ತೆ. ಆ ಮಾವಿಗೂ ಸೀತಾಫಲಕ್ಕೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದಕ್ಕೂ ಅದಕ್ಕೂ ವ್ಯತ್ಯಾಸ ಇರ್ದಂಗೆ ಮಾಡಿದ್ವಿ. ಈಗ ಮಾವು ಎತ್ತರ ಆದಾಗ ಅಂದ್ರೆ ನಿಮ್ಮ ಒಂದು ಸೀತಾಫಲಕ್ಕೆ ಇಳುವರಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಮುಂದೆ ಹೆಚ್ಚು ಕಡಿಮೆ ಆಗ್ಬಹುದು. ನಾವು ಹೊಸ ಒಂದು ಪ್ಲಾನ್ ಹಾಕೊಂಡು 18 ಇಸ್ವಿಲಿಂದ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೂ ಅಂತಂತವಾಗಿ 4 ಹಂತದಾಗ ಬೆಳೆ ಬೆಳ್ಕೊಂಬಕ್ಕ 4 ವರ್ಷನೂ ಬಿಟ್ಟಿದ್ದೀವಿ ಬೆಳೆನ. ಮೊದಲನೇ ಅಂತದ್ದು ಈಗ ಆಗಲೇ ಬಂದು 2 ವರ್ಷ ಆಯ್ತು, ಈಗ 2ನೇ ಹಂತದ್ದು ಈ ವರ್ಷ ಬರ್ತದೆ, 3ನೇ ಹಂತದ್ದು ಮುಂದೆ ವರ್ಷ ಬರ್ತದೆ, 4 ವರ್ಷಕ್ಕೆ ಫುಲ್ಫಿಲ್ ಆಗ್ತದೆ. ಆವಾಗ ನಾವು ಯಾವ್ದು ಲಾಭ ಜಾಸ್ತಿ ಕೊಡತಕ್ಕಂಥ ಬೆಳೆನ ಇಟ್ಕೊಂಡು ಕಡಿಮೆ ಬೆಳೆ ಕೊಡ್ತಂದನ ತೆಗಿಬೇಕಾಗ್ತದೆ. ಸಪೋಸ್ ಇವಾಗ ನುಗ್ಗೆ ನಾವು ತೆಗಿತಿದ್ವಲ್ಲ ಹಂಗೆ. ಈಗ ಸೀತಾಫಲ ನಾಟಿ ಮಾಡಿ ಎಷ್ಟು ದಿನ ಆಯ್ತು? ಸೀತಾಫಲ ನಾಟಿ ಮಾಡಿದ 2 ವರ್ಷಕ್ಕೆ ಬೆಳೆ ಕೊಡ್ತಾರೆ ಸರ್. ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ? 18 ಇಸ್ವಿ ನಾಟಿ ಮಾಡಿದ್ವಿ, ಈಗ 2 ವರ್ಷ ಆಗ್ಲೇ ಬಂದಿದ್ದಾವೆ ಸರ್. ಮೊದಲು ನಾಟಿ ಮಾಡಿರೋ. ಯಾವ ತಳಿ ಹಾಕಿದ್ರೆ ನೀವು ಸೀತಾಫಲ ಅಂದ್ರೆ? ಸರ್ ಮೊದಲು ನಮಗೆ ಅನಿಸಿದ್ದು ಅಡವಿದೇ ಬೆಳೆಯನ, ಯಾಕಂದ್ರೆ ನ್ಯಾಚುರಲ್ ಆಗಿದ್ರೆ. ಈಗ ಹೈಬ್ರಿಡ್ ಬಿಟ್ಬಿಡೋಣ, ನ್ಯಾಚುರಲ್ ಆಗಿದ್ರೆ. ಹಿಂದೆ ನಮ್ಮೆಲ್ಲ ನೋಡ್ತಿದ್ವಿ, ನಾವು ಹಿಂದೆ ನಾವು ಹುಡುಗರಾದಾಗ ಸಾಕಷ್ಟು ಆರೋಗ್ಯವಾಗಿರ್ತಿದ್ರು ನಮ್ಮ ತಂದೆಯವರು, ನಮ್ಮ ಅಜ್ಜಿಯವರು, ಅವರೆಲ್ಲರೂ. ಈಗಿನ ಪೀಳಿಗೆ ಅಷ್ಟೊಂದು ಆರೋಗ್ಯವಾಗಿಲ್ಲ ಅಂತಂದ್ರೆ ಅವ್ರು ತಿನ್ನ ಫುಡ್ಗೂ ನಾವು ತಿನ್ನ ಫುಡ್ಗೂ ವ್ಯತ್ಯಾಸ ಇರೋದ್ರಿಂದ ಆದಷ್ಟು ಏನು ಸಾವಯವ ಕೃಷಿಯಿಂದ ಬೆಳೀತಕ್ಕಂಥ ಬೆಳೆಗಳು ತಿಂದ್ರೆ ಆರೋಗ್ಯ ಚೆನ್ನಾಗಿರ್ತಾವ ಅಂತ ಹೇಳ್ಬಿಟ್ಟು ಈಗ ಆಗಲೇ ಎಲ್ಲಾ ಜನಕ್ಕೂ ಮನದಟ್ಟಾಗೈತೆ. ಆದ್ರಿಂದ ಸಾವಯವನ ಜಾಸ್ತಿ ಅವಲಂಬಿಸಿದ್ದೀನಿ ಕೃಷಿದಾಗ. ಈಗ ಈ ಒಂದು ಸೀತಾಫಲ ಅಂತಂದ್ರೆ ಎಷ್ಟು ಅಂತರ ಮಾಡಿ ನಾಟಿ ಮಾಡಿದ್ರ ಸರ್? ಮೊದಲನೇ ವರ್ಷ ನಾನು ಹಾಕಿದ್ದು ಸಾಲಿಂದ ಸಾಲಿಗೆ 8 ಅಡಿ ಹಾಕಿದ್ದೆ. ಯಾಕಂದ್ರೆ ಹಿಂದೆ ಅಡಿಕೆ ಹಾಕಿದ್ನಲ್ಲ, ಅಡಿಕೆ ತೆಗೆದು ಅದೇ ಜಾಗಕ್ಕೆ ಹಾಕಿದ್ನಲ್ಲ, ಆದ್ರೆ ಅದು 10 ಆಗತ್ತೆ. ಕನಿಷ್ಠ 9-10 ಅಡಿ ಇಟ್ಟರು ಇನ್ಮೇಲೆ, 11 ಅಡಿ ಇಟ್ಟರು ಇನ್ನು ಮೇಲೂ. ನಾನು ನೆಕ್ಸ್ಟ್ ಹಾಕಿರೋದು 11 ಅಡಿ ಇಟ್ಟಿದ್ದೀನಿ ಸರ್. ಸ್ವಲ್ಪ ದೂರ ಮಾಡಿದ್ರೆ, ಈಗ ಮೂರನೇ ವರ್ಷ ಹಾಕಿದ್ದೀನಲ್ಲ ಅದ್ರಾಗೆ 11 ಅಡಿ ಇಟ್ಟಿರೋದ್ರಿಂದ ಅದರಲ್ಲಿ ಅವಳನ್ನು ಅಥವಾ ಬೇರೆ ಶೇಂಗಾ ಗಿಂಗಾ ಅಂತ ಕೂಡ ಬೆಳ್ಕೋಬಹುದು. ಸಾಕಷ್ಟು ಜಾಗ ಇರ್ತತೆ, ಟ್ರ್ಯಾಕ್ಟರ್ ಓಡಾಡೋದಕ್ಕೆಲ್ಲ ಜಾಗ ಇರೋದ್ರಿಂದ. ಮೊದಲೇ ವರ್ಷ ಹತ್ರ ಹಾಕಿರೋದ್ರಿಂದ ಏನು ಮಾಡಕ್ ಬರಲ್ಲ. ಇಲಾಖೆ ಯಾರು ಬಂದಿದ್ರು ಯಾವ್ದು ಒಂದು ಹೋಗಕ್ ಬರಂಗಿಲ್ಲ, ಮಿಷಿನ್ ಕೂಡ ಹೋಗಕ್ ಬರಂಗಿಲ್ಲ, ಬರೇ ಮನುಷ್ಯ ಓಡಾಡಬಹುದು, ಕಿತ್ಕೊಂಡ್ ಬರ್ಬಹುದು ಅಷ್ಟೇ. ಈಗೆಲ್ಲ ನೀವು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಲ್ಲ, ಈಗ ಸೀತಾಫಲ, ಈ ಒಂದು ಮಾವು, ನುಗ್ಗೆ, ಸಪೋಟ ಇದೆಲ್ಲ, ಈಗ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಕಳೆಗಳು ಅಂತಂದ್ರೆ ಸೀತಾಫಲದಲ್ಲಿ ಜಾಸ್ತಿ ಕಳೆ ಬೆಳೆದಲ್ಲ, ಯಾಕಂದ್ರೆ ಎಲೆ ಮುಚ್ಚಿಕೊಂಡ್ಬಿಡುತ್ತೆ, ಎಲೆ ಮುಚ್ಚಿಕೊಂಡ್ರಿಂದ ಭೂಮಿಗೆ ನೇರವಾಗಿ ಸೂರ್ಯಕಿರಣ ಬೀಳದೇ ಇರೋದ್ರಿಂದ ಕಳೆ ಕಡಿಮೆ ಆಗ್ತದೆ ಒಂದು. ಎರಡನೇದಾಗಿ ಅಲ್ಪ ಸ್ವಲ್ಪ ಬೀಳ್ತತ್ತಲ್ಲ, ಕೂಲಿಗಳು ಸಿಗ್ತಿರ್ತವೆ, ಆಮೇಲೆ ಕಳೆ ಯಂತ್ರಗಳು ತಗೊಂಡಿದೀವಿ, ಕಳೆ ಯಂತ್ರಗಳಿಂದ ಇದನ್ನ ಮಾಡ್ತೀವಿ. ಕಳೆ ಯಂತ್ರ ಅಂದ್ರೆ ದುಬಾರಿ ಯಂತ್ರ ಅಲ್ಲ, ಈ ಸೈಕಲ್ ವೀಲ್ರು ಅಂತ ಇದಾವಲ್ಲ, ವೀಲ್ ಕಟ್ಟರ್ ಅಂತವು. ಯಾಕಂದ್ರೆ ಗಿಡಗಳ ತೂರಿ ಹೋಗ್ಬೇಕಲ್ಲ, ದೊಡ್ಡ ಇಂಜಿನ್ ಆದ್ರೂ ಹೋಗಕ್ ಬರಲ್ಲ, ಸಣ್ಣ ಇಂಜಿನ್ಗಳಿಂದ ನಾವು 4 ಜನದ ಕೆಲಸನ ಒಂದು ಸೈಕಲ್ ವೀಲ್ರಾಗ ಕಳೆ ತಕಂತೀವಿ. ಈಗ ಯಾವುದೇ ರೀತಿಯಾದಂತ ಒಂದು ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತಾ ಇಲ್ಲ ನೀವು? ಇಲ್ಲ ಸರ್, ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಎಲ್ಲೇ ಒಂದ್ ಕಡೆ ನೀವು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಒಂದು ಬೆಳೆಗಳನ್ನ ಬೆಳಿಬೇಕಂತ ಅನ್ಕೊಂಡಿದ್ದೀರಿ ಬೆಳೆಯಲ್ಲ ಸರ್? ಇದ್ರ ಬಗ್ಗೆ ನಾನು ಅನುಭವಿಸಿದೀನಿ. ಹಾರ್ಟಿಕಲ್ಚರ್ ಬೆಳೆ ಬಿಟ್ಟು ಏನಾದ್ರೂ ಅಗ್ರಿಕಲ್ಚರ್ ಬೆಳೆ ಇದ್ದಾಗ ಕನಿಷ್ಠ ಪಕ್ಷ 80% ನಮ್ಮ ಸಾವಯವ ಪದ್ಧತಿ ಇದ್ದು 20% ಆದ್ರೂ ಕೆಮಿಕಲ್ಸ್ ಇದ್ರೆ ಮಾತ್ರ ಅವ್ರು ಬೆಳೆಯಕ್ ಸಾಧ್ಯ, ಇಲ್ಲಾಂದ್ರೆ ಬೆಳೆಯಕ್ ಸಾಧ್ಯ ಆಗೋದಿಲ್ಲ. ಇದು ನಮ್ಮ ವ್ಯಾಪ್ತಿ ಮೀರಿದ ಮಾತಂತಂದೇಳಿ ಪೂರ್ತಿ ಸಾವಯವಕ್ಕೆ ಬಿತ್ಕೊಂಡು ನಾವು ವ್ಯವಸಾಯಕ್ಕೆ ಹೋದಾಗ ಶ್ರೀಲಂಕಾ ಇವತ್ತು ಅನುಭವಿಸಿದಿರಲ್ಲ ಆ ಸ್ಥಿತಿ ಆದ್ರೂ ಆಗ್ಬಹುದು. ಆದ್ರಿಂದ 20% ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇರ್ತತಲ್ಲ ಹಂಗಿಟ್ಕೊಂಡು ಚೆನ್ನಾಗ ಅಂತೇಳಿ, ಊಟ ಅಂದ್ರೆ ನಮ್ಮ ಸಾವಯವ ಗೊಬ್ಬರಗಳು, ಉಪ್ಪಿನಕಾಯಿ ಅಂದ್ರೆ ಕೆಮಿಕಲ್ಸ್ ಏನು ರಾಸಾಯನಿಕ ಗೊಬ್ಬರಗಳು ಹಂಗಿಟ್ಕೊಂಡ್ರೆ ಭಾರಿ ಚೆನ್ನಾಗಿರ್ತದೆ. ಅದೇ ಗಾದೆ ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು ಅಂತ ಹೇಳ್ಬಿಟ್ಟು. ಈಗ ಸೀತಾಫಲ ಹಣ್ಣಿನ ಬೆಳೆ ಬೆಳೀತಾ ಇದ್ರಿ ಅಂದ್ರೆ ಯಾವ್ದು ರೋಗ ರುಜಿನ ಬರಲ್ವಾ ಈ ವರ್ಷ? ಸಾಕಷ್ಟು ಮಳೆಗಾಲ ಆಯ್ತು ಸರ್, ಅದು ಮಾನ್ಸೂನ್ ಬೆಳೆ ಆಗಿರೋದ್ರಿಂದ ಅದಕ್ಕೆ ರೋಗ ಕಡಿಮೆ. ಕೆಲವರು ನಮ್ಮ ಮಿತ್ರರೊಬ್ಬರು ಹೇಳಿದ್ರು ಒಂದ್ಸರಿ ಯಾವ್ದನ್ನ ಸ್ಪ್ರೇ ಮಾಡ್ರಿ ಸಿಹಿ ಅಂತ ಹೇಳ್ಬಿಟ್ಟು, ನಾವಿನ್ನು ಮಾಡಕ್ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ಏನನ್ನ ರೋಗ ಬಂತಂದ್ರೆ ನೋಡೋಣ, ಅದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಲ್ಲ. ನಾವಾಗಿ ಮಾಡಿದ್ರೆ ಬೇವಿನ ಎಣ್ಣೆ ಐತಲ್ಲ, ಬೇವಿನ ಎಣ್ಣೆ ಆಗ್ಲಿ ಅಥವಾ ಗೋ ಕುಪ್ಪ ಮರತ ಬಳಸ್ಕೊಂಬಿಟ್ಟು ಕಂಟ್ರೋಲ್ ಮಾಡ್ಕೊಂಬಂತ ಮಾಡಿದ್ವಿ, ಕಂಟ್ರೋಲ್ ಆಗೇ ಆಗ್ತದೆ. ಬೇವಿನ ಎಣ್ಣೆಗೆ ಮೊದಲಕ್ಕೆ ನಾವು ಮುಂಜಾಗ್ರತೆ ಸಿಂಪಡಣೆ ಮಾಡಿದ್ರೆ ಯಾವುದೇ ರೋಗ ಬರಲ್ಲ. ರೋಗ ಬಂದ್ಮೇಲೆ ಅದು ಕಂಟ್ರೋಲ್ ಮಾಡೋದು ಕಷ್ಟ, ಅದು ಯಾಕಂದ್ರೆ ಕೀಟನಾಶಕ ಅಲ್ಲ, ಜೈವಿಕ ಔಷಧಿ ಆಗಿರೋದ್ರಿಂದ ಅದಕ್ಕೆ ಕೀಟನ ಓಡಿಸತ್ತೆ ಬರದಂಗ ಅಷ್ಟೇ. ಈಗ ಸೀತಾಫಲ ಎಲ್ಲ ನಾವು ಕಟಾವ್ ಮಾಡಿ ಮಾರಾಟ ಮಾಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ಏನ್ ನಿಮಗೆ ರೇಟ್ ಸಿಕ್ತು, ಎಷ್ಟು ಆದಾಯ ಬಂತು? ನಮ್ಮಲ್ಲಿ ಅಡವಿಯಿಂದ ಜಾಸ್ತಿ ಸೀತಾಫಲ ಬೆಳೆಯೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಬರ್ತದೆ, ನಮ್ಮ ಸ್ವಲ್ಪ ಸ್ವಂತ ಬೆಳ್ಕೊಂತೇಳಿ ಕ್ವಾಲಿಟಿ ಇರೋದ್ರಿಂದ ನಮಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿತ್ತು. ನಮಗೆ 30 ರೂಪಾಯಿ ಕೆಜಿ ಅಂತೆ ಅಲ್ಲೇ ಒಯ್ದ್ಬಿಟ್ರು, 30 ರೂಪಾಯಿ ಅಂತ ಕೆಜಿ ಅಲ್ಲೇ ಒಯ್ದ್ಬಿಟ್ರೆ ರೈತಿಗೆ ಒಳ್ಳೆ ಲಾಭ. ಈಗ ಬೇರೆ ಕಡೆ ದೂರ ದೂರ ನಗರಗಳಿಗೆ ತಗೊಂಡೋಗಿ ಮಾರಾಟ ಮಾಡೋದು ಅಲ್ಲಿ ಒಳ್ಳೆಯ ಧಾರಣೆ ಸಿಗುತ್ತೆ ಅನ್ಕೊಂಡು ಹೋಗ್ಲಿಲ್ಲ ನೀವು? ಹೋಗಿಲ್ಲ, ಇಲ್ಲೇ ತೃಪ್ತಿ ಆಗ್ತಲ್ಲ, ಹೋಗಿಲ್ಲ ತೃಪ್ತಿ ಸಿಗದ್ರೆ ಹೋಗ್ತಿದ್ವಿ. ಹೆಚ್ಚು ರೇಟ್ ಸಿಗಬಹುದಾಯ್ತು ಅಂತ ನಿರೀಕ್ಷೆ ಇಟ್ಕೊಳ್ಳಿಲ್ಲ. ಹೌದ್ ಸರ್, ಬೆಂಗಳೂರವರು ನಮ್ಮ ಒಂದು ಎಪ್ಪು ಇಲಾಖೆಯಿಂದ ಯೋಜನಾಧಿಕಾರಿಗಳು 100 ರೂಪಾಯಿ ಕೆಜಿ ಅಂತೆ ಬೆಂಗಳೂರಿಗೆ ಇದೇ ಆರ್ಗ್ಯಾನಿಕ್ ಕಂಪನಿ ಅಂಗಡಿಗೆ ಹೇಳ್ತೀವಿ ಅದು ಕೊಡ್ರಿ ಅಂತ ಹೇಳಿದ್ದಾರೆ. ಈ ವರ್ಷ ಆಗ್ಬಹುದು, ನೋಡೋಣ. ಇನ್ನ ಒಂದ್ ಇನ್ನೊಬ್ರು ಹೇಳಿದ್ದಾರೆ ಹೈದರಾಬಾದ್ ಕಳಿಸ್ರಿ, ಅವ್ರ ಎತ್ತಲಾಗಿ ಎಕ್ಸ್ಪೋರ್ಟ್ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಏನ್ ಮಾಡಿದ್ದಾರೆ, ಮೌಲ್ಯವರ್ಧನೆ ಐತಲ್ಲ, ಮೌಲ್ಯವರ್ಧನೆಗೆ ಪಲ್ಸ್ ಮಿಷಿನ್ ತಗೊಂಬಂದ್ಬಿಟ್ಟು ಜ್ಯೂಸ್ ಮಾಡೋ ಪ್ರಯತ್ನ ಮಾಡೋಣ ಅಂತ ರಾಮಪುರದವ್ರ ಒಬ್ರು ಮಿತ್ರರು ಹೇಳಿದ್ದಾರೆ. ಅವರೊಬ್ರು, ಗುಡೆಕೋಟೆಯವರೊಬ್ರು, ಮೊಳಕಾವನೆಯವರೊಬ್ರು, ನಾವೊಬ್ರು 4 ಜನ ಸೇರಿಬಿಟ್ಟು ಅದನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಪ್ಲಾನ್ಗ ಐತೆ, ಅದು ಮುಂದೇನಾಗ್ತದೆ ನೋಡ್ಬೇಕು. ಸದ್ಯಕ್ಕೆ ಹೆಂಗೆ ಇರಲಿ, ನಮಗೆ ಲಾಭ ಐತೆ. ಈಗ ಸೀತಾಫಲದಲ್ಲಿ ಮೌಲ್ಯವರ್ಧನೆ ಅಂತಂದ್ರೆ ಯಾವ ರೀತಿ ಮಾಡಬಹುದು? ಬರೀ ಜ್ಯೂಸ್ ಅಷ್ಟೇ ಮಾಡಬಹುದು, ಇನ್ನು ಬೇರೆ ಬೇರೆ ಅವಕಾಶ ಇದೆಯಾ ಸರ್? ಅದನ್ನ ವಿಜ್ಞಾನಿಗಳಿಗೆ ಆಗಲಿ ತಂತ್ರಜ್ಞರು ಜಾಸ್ತಿ ಬೇರೆ ಇರ್ತಾರಲ್ಲ, ಅವ್ರ ಹತ್ರ ಕೇಳ್ಕೋಬೇಕು. ನಮಗೆ ಗೊತ್ತಾಗಿರೋದಿಷ್ಟು, ನಿಮಗೆ ಮಾಡಿ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಮೌಲ್ಯವರ್ಧನೆ ಮಾಡಬಹುದು ಅಂತ? ಜ್ಯೂಸ್ ಮಾಡಬಹುದು ಅಂತ ಹೇಳಿದಾರೆ ಸರ್. ಮೇಲಿನ ಸಿಪ್ಪೆಯನ್ನು ಒಳಗಡೆ ಬೀಜ ತೆಗೆದ್ಬಿಟ್ಟು ಅದನ್ನ ಜ್ಯೂಸ್ ಮಾಡಬಹುದು ಅಂತ ಹೇಳಿದಾರೆ ಸರ್. ಈಗ ಜ್ಯೂಸ್ ಮಾಡಿಕೊಂಡು ಮಾರಾಟಕ್ಕೆ ಅದೆಲ್ಲ ನಿಮಗೆ ಏನ್ ಸಮಸ್ಯೆ ಆಗಲ್ವಾ? ಮಾರಾಟಕ್ಕೆ ಜ್ಯೂಸ್ ಡಿಮ್ಯಾಂಡ್ ಐತೆ ಅಂತ ಹೇಳಿದಾರೆ ಸರ್ ನಮ್ಮ ಮಿತ್ರರು ರಾಮಪುರದವರು. ನಾವೆಷ್ಟಾಗ್ಲಿ ನಾವಾಗ್ಲಿ ಮಾರ್ಕೆಟ್ಗೆ ಹೇಳಿದ್ವಿ, ಕೇಳಿದ್ದಾರೆ, ನಾವು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದಾರೆ. ಈಗ ಎಲ್ಲಿ ಮಾರಾಟ ಮಾಡಬೇಕು ಅದೆಲ್ಲ ನಿಮಗೆ ಮಾಹಿತಿ ಇದೆಯಾ ಜ್ಯೂಸ್ ಮಾಡ್ಮೇಲೆ? ಹ್ಞೂ ಸರ್, ಅದನ್ನ ಈಗ ಆಗ್ಲೇ ಶೀಘ್ರ ಬರ್ತಿದ್ದಾವೆ, ಈಗಲಿಂದ ಪ್ಲಾನ್ ಅವರ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಮಾರ್ಕೆಟಿಂಗ್ ಹೆಂಗ ಅಂತ ಕೇಳಿದೀನಿ. ಅವರು ಅದನ್ನ ಸುಲಿಯೋದು ಹಣ್ಣನ್ನ ತಿರುಳನ್ನು ಬೀಜನು ಬೇರೆ ಬೇರೆ ಮಾಡತಕ್ಕಂಥದ್ದು ಪಲ್ಪ್ ಇಂಜಿನ್ ಅಂತೇಳಿ ಐತಂತೆ, ಅದನ್ನ ತರಿಸ್ರಿ ನೋಡೋಣ ಅಂತ ಹೇಳಿದ್ದಾರೆ. ಅದು ಸಿಕ್ಕಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡ್ಬೇಕಂತ ಮಾಡಿದ್ವಿ ಸರ್. ಈಗ ನುಗ್ಗೆ ಅಂತಂದ್ರೆ ನುಗ್ಗೆ ಎಲ್ಲಿ ಮಾರಾಟ ಮಾಡಿದ್ರೆ ನೀವು? ನುಗ್ಗೆನು ಕಡಿಮೆ ಇದ್ದಾಗ ಮೊಳಕಲ್ಮೂರು ತಾಲೂಕು ಲೆವೆಲ್ಗೆ ಹೋಗೋದು, ಜಾಸ್ತಿ ಇದ್ದಾಗ ಬಳ್ಳಾರಿ ಕಳಿಸಿದ್ವಿ, ಜಾಸ್ತಿ ಬಳ್ಳಾರಿಗೆ ಹೋಗಿದ್ದೆ ಸರ್. ಈಗೆಲ್ಲ ಬರೀ ನುಗ್ಗೆಕಾಯಿ ಅಷ್ಟೆಲ್ಲ ಮಾರಾಟ ಮಾಡೋದು, ನುಗ್ಗೆ ಬೆಳೆಯುವಂತವ್ರು ಸೊಪ್ಪು ಸಹ ಮಾರಾಟ ಮಾಡ್ತಾರಲ್ವಾ? ಅಂದ್ರೆ ಅದೇ ಬೇರೆ ತಳಿನೋ ಅಥವಾ ಇದೇ ಒಂದು ನುಗ್ಗೆ ಗಿಡದ ಕಾಯಿಯಲ್ಲೇ ಬಿಡತಕ್ಕಂತ ಸೊಪ್ಪನ್ನೇ ನಾವು ಮಾರಾಟ ಮಾಡಬಹುದ ಸರ್? ಒಬ್ರಂದ್ರು ಅದೇ ಬೇರೆ ಸೊಪ್ಪಿಂದೇ ಬೇರೆ ಅಂದ್ರು, ಕೆಲವರಾದ್ರೆ ಇಲ್ಲಪ್ಪ ಇದು ಕೂಡ ಬರ್ತತೆ, ಇದಕ್ಕೆ ಕೆಮಿಕಲ್ಸ್ ಹೊಡೆದು ರೋಗ ಬರ್ದಂಗೆ ಇಟ್ಕೋಬೇಕು, ಎರಡು ಒಂದೇ ಅಂದ್ರು. ನಾವು ಸೊಪ್ಪಿಗೆ ಹೋಗಿಲ್ಲ ಸರ್, ಬರೇ ಕಾಯಿದೆ ಮಾಡ್ಕೊಂಡಿದೀವಲ್ಲ. ಸೊಪ್ಪನ ಮಸ್ತ್ ಬಂದಿತ್ತು, ಲೋಡ್ಗಟ್ಟಲೆ ಎತ್ತು ಮಾಡಿದಾಗ ಒಂದ್ಸರಿ ಬಂದು ಇವ್ರು ಸಜ್ಜನ್ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರಲ್ಲಿ ಹಿತೈಷಿಗಳು, ಅವ್ರು ಹೇಳಿದ್ರು ಸೊಪ್ಪ ಸಿಕ್ಕಾಪಟ್ಟೆ ಐತಪ್ಪ ಸೊಪ್ಪನೆ ಕೊಟ್ಟು ಬಿಡು ಅಂತ ಹೇಳಿದ್ರು. ಸೊಪ್ಪಿಗೂ ಕಾಯಿಗೂ ವ್ಯತ್ಯಾಸ ಇರ್ತತೆ ಲಾಭ ಅಂಶ ಅಂತ ಅಂದ್ಕೊಂಡು, ಈಗ ಸೊಪ್ಪ ತೆಗೆದ ಮೇಲೆ ಕಾಯಿ ಚೆನ್ನಾಗಿ ಬರೋದಿಲ್ಲ, ಎಲೆ ಹೋದ್ಮೇಲೆ ಆಹಾರ ಸಂಸ್ಕರಣೆ ಕ್ರಿಯೆ ಸರಿಯಾಗಿ ನಡೆಯೋದಿಲ್ಲಲ್ಲ, ಎಲೆ ಇರ್ಲಿ ಕಾಯಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಸೊಪ್ಪ ಮಾರಾಕ ಹೋಗ್ಲಿಲ್ಲ. ಮಾರಿದ್ರೆ ಲಾಭ ಆಯ್ತು ಅಂತ ಕೆಲವರು ಹೇಳ್ತಾರೆ, ನಾವು ಮಾರಾಟ ಮಾಡಕ್ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ಅದು ಬಂದ್ರು ಕೂಡ ಮಾರಾಟ ಮಾಡಿದ್ರೆ ಮಾಡಬಹುದು. ಈಗ ನಿಮ್ಮ ತೋಟದಲ್ಲಿ ಈಗ ನುಗ್ಗೆ ಸೊಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಸೌರೆಲ್ಲ ಅಲ್ಲೇ ಗೊಬ್ಬರ ಮಾಡಿದ್ರೆ ಅದು ಎಲೆ ಉದುರು ಬಿಡ್ತದೆ ಅಂದ್ರೆ ಚೀತಾಫಲದಷ್ಟು ಎಲೆ ದಪ್ಪ ಅಥವಾ ಪೌಷ್ಟಿಕ ಬರಲಾರ್ದಂತ ಅನ್ಸತ್ತೆ. ಎಲೆ ಸಣ್ಣದಲ್ಲ, ಜಾಸ್ತಿ ಇರೋದಲ್ಲ, ಇದಾದ ಎಲೆ ದೊಡ್ಡದಲ್ಲ. ಆಮೇಲೆ ಇದರಲ್ಲಿ ಗೊಬ್ಬರದ ಒಂದು ಸತ್ವ ಏನಿರ್ತತೋ ಸೀತಾಫಲ ಎಲೆಯಲ್ಲಿ ಜಾಸ್ತಿ ಇರ್ತದೆ. ನುಗ್ಗೆ ಎಲೆ ಎಷ್ಟೈತೋ ಗೊತ್ತಿಲ್ಲ, ಅದು ಸ್ವಲ್ಪ ಕಡಿಮೆ ಇರಬಹುದು ಅಂತ ಅನಿಸ್ತದೆ. ಈಗ ಸಪೋಟ ಅಂತಂದ್ರೆ ಅದು ಎಷ್ಟು ನಿಮಗೆ ಆದಾಯ ತಂದ್ಕೊಡ್ತು, ಎಲ್ಲಿ ಮಾರಾಟ ಮಾಡಿದ್ರಿ, ಯಾವ ರೀತಿ ನಿಮಗೆ ಇಳುವರಿ ಬಂತು? ಸರ್ ಹೋದರ್ ಸಾಕಿದ್ದೀನಿ ಸಪೋಟನ, ಅದು ಎಲ್ಲ ನೋಡ್ಕೊಂಡು ಅದು ಲಾಭದ ಬೆಳೆನೆ, ಯಾಕಂದ್ರೆ ಖರ್ಚು ಕಡಿಮೆ ಜಾಸ್ತಿ ಇಳುವರಿ ಬರ್ತದೆ ಅದು. ಈಗ ಅಂಜೂರ ಅಂತಂದ್ರೆ ಈಗಲೂ ಇದೆಯಾ ಮುಂಚೆ ಮೊದಲು ಬೆಳೆದ್ರೆ? ಅಂಜೂರ ಈಗ ಎರಡನೇ ವರ್ಷ ಸರ್ ಆಗಿರೋದು, ಹೋದ ವರ್ಷ ಬಂದಿತ್ತು. ಒಂದು ಏನದಂದ್ರೆ ನಾವು ಅದೇ ನಾನು ಹೇಳಿದ್ನಲ್ಲ ಮೊದಲೇ ಪ್ರಮಾಣ ಮಾಡಿದ್ದೆ ಸಾವಯವ ಮಲ್ಟಿಪಲ್ ಇದು ಸುಭಿಕ್ಷ ತಗಂತ ಹೇಳ್ಬಿಟ್ಟು ಏನೋ ಕೆಮಿಕಲ್ಸ್ ಮಾಡಕ್ ಹೋಗ್ಲಿಲ್ಲ, ಆದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿರ್ಬೋದು. ಹೋದ ವರ್ಷ ಈ ವರ್ಷ ಚೆನ್ನಾಗೈತೆ ಸರ್, ಸಮಥಿಂಗ್ ಒಂದ್ ನಾನು ಮೊದ್ಲು ಹೇಳಿದ್ನಲ್ಲ ಒಂದ್ 20% 10% ಕೆಮಿಕಲ್ಸ್ ಇಟ್ಕೊಂಡ್ರೆ ಅಂಜೂರ ಸ್ವಲ್ಪ ಲಾಭ ಕಾಣಿಸ್ತತೆ ಅಂತ ಹೇಳ್ಬಿಟ್ಟು ಮನದಟ್ಟು ಆಯ್ತು. ಸ್ವಲ್ಪ ಭಾಗದಲ್ಲಿ ಅದೇನು ಅವಶ್ಯಕತೆ ಇದ್ರೆ ಮಾತ್ರ ಬಳಸೋನು, ಇಲ್ಲಾದ್ರೆ ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ಆಮೇಲೆ ಇನ್ನೊಂದು ಕರಿಬೇವು ಕೂಡ ಐತೆ ಸರ್, ಕರಿಬೇವು ಕೂಡ ಇದಾವೆ, ಕರಿಬೇವು ಕೂಡ ಲಾಭದ ಬೆಳೆನೆ. ಅಂದ್ರೆ ನಾವು ಕೃಷಿಯಲ್ಲಿ ಕಡಿಮೆ ಖರ್ಚು ಮಾಡಿ ನಾವು ಬೆಳೆದಾಗ ಆದಾಯ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಈ ನಿಟ್ಟಿನಲ್ಲಿ ನೀವು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ವಿ ಅಂತ ಹೇಳಿದ್ರ, ನಿಮ್ಮ ಒಂದು ಸಾವಯವ ಕೃಷಿಯಲ್ಲಿ ಏನೆಲ್ಲ ಒಂದು ಗೊಬ್ಬರಗಳನ್ನ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಿಗೆ ನೀಡ್ತಾ ಬಂದಿದ್ದೀರಾ? ಸರ್ ಸೀತಾಫಲಕ್ಕೆ ಯಾವುದೇ ಗೊಬ್ಬರ ಅವಶ್ಯಕತೆ ಬೇಕಾಗಲ್ಲ, ಬೇರೆ ಬೆಳೆಗಳಿಗೆ ಅಂತಂದ್ರೆ ನಾವು ಸ್ವಲ್ಪ ಒಂದೆರಡು ದನ ಇದಾವೆ, ದನ ಇಟ್ಕೊಂಡಿದ್ವಿ, ಆಮೇಲೆ ಕುರಿ ಸಾಕ್ಬೇಕಂತ ಮಾಡಿದ್ವಿ, ಆಮೇಲೆ ನಾಟಿ ಕೋಳಿನ ಸಾಕ್ತಿದ್ವಿ. ಯಾಕಂದ್ರೆ ನಾಟಿ ಕೋಳಿ ಇದ್ದಾಗ ಕೆಲವೊಂದು ಸಣ್ಣ ಪಣ್ಣ ಕೀಟಗಳನ್ನ ಎಲ್ಲ ಅದಕ್ಕೆ ತಿಂದ್ಬಿಡ್ತದೆ, ಅದೇ ಉದ್ದೇಶಕ್ಕಾಗಿ ಅದು ಒಂದು ನಮಗೆ ಒಂದು ಕೀಟನ ಆಶಕ ಅಂತಕೊಂತು ನಾಟಿ ಕೋಳಿನ ಸಾಕ್ತಾ ಇದ್ವಿ. ಅದನ್ನ ಬಳಸಂಗಿಲ್ಲ ಏನಿಲ್ಲ, ಊಟ ಗೀಟ ಅಂತ ಹೇಳ್ಬಿಟ್ಟು ಎಲ್ಲ, ಆದ್ರೂ ಕೂಡ ಕೋಳಿನ ಸಾಕ್ತಿದ್ವಿ. ಯಾಕೆ ಸಾಕ್ತಿದ್ವಿ ಅಂದ್ರೆ ಆ ಹುಳಗಳು ಉಪ್ಪಡೆಗಳು ಆತ್ಕಂತಿನ ನೋಡಿಬಿಟ್ಟಿದ್ವಿ, ಅದಕ್ಕಾಗಿ ನಾಟಿ ಕೋಳಿಯನ್ನು ಸಾಕಿದ್ವಿ. ಈಗ ನಿಮ್ಮ ಒಂದು ತೋಟಕ್ಕೆ ಅಂದ್ರೆ ನಿಮ್ಮ ಒಂದು ತೋಟಗಾರಿಕಾ ಬೆಳೆಗಳು ಏನ್ ಬೆಳೀತಿರೋ ಆ ಒಂದು ಜಮೀನಿಗೆ ಅಂದ್ರೆ ಹೊರಗಡೆಯಿಂದ ಈಗ ಕೆರೆ ಮಣ್ಣು ಏರ್ಸಂತದ್ದು ಇದನ್ನೇನ್ ಮಾಡಲ್ಲ ನೀವು? ಕೆರೆ ಮಣ್ಣು ಏರ್ಸ್ತೀವಿ ಸರ್, ಒಂದು ನಮ್ದು ಕರೆ ಎಲ್ಲ ಕೆಂಪು ಮಣ್ಣು ಏರ್ಸ್ತೀವಿ, ಕೆಂಪನೆಲ್ಲ ಇದ್ರೆ ಸ್ವಲ್ಪ ಕೆರೆ ಮಂಡೋಡ್ತಾರೆ. ಈಗ ನೀವ್ ಹೇಳಿದ್ರ ನಮ್ಮ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತ ಒಂದು ಜಮೀನಲ್ಲಿ ಈಗ ನುಗ್ಗೆ ಸೊಪ್ಪು ಕೆಳಗೆ ಉದುರುತ್ತೆ, ಸೀತಾಫಲದೆಲೆ ಉದುರುತ್ತೆ, ಮಾವಿನೆಲೆ ಉದುರುತ್ತೆ, ಅಂದ್ರೆ ಅಲ್ಲಿ ಯಾವ ರೀತಿ ಗೊಬ್ಬರ ಆಗ್ತಾ ಇದೆ ಸಾವಯವ ಗೊಬ್ಬರ? ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಎಲೆಗಳು ಉದುರಿರೋದು ಬುಡಕ್ ಹಾಕ್ಬಿಡ್ತೀವಿ ಸರ್. ಬುಡಕ್ ಹಾಕ್ಬಿಟ್ಟು ಏನಾಗ್ತತೆ, ತೇವಾಂಶ ಸರಗಿನ ಹಾರೋದಿಲ್ಲ, ಬೆಳೆಗಳು ಸರಗಿನ ನೀರನ್ನ ಕೇಳೋದಿಲ್ಲ ಅಂತಂದ ಹೇಳ್ಬಿಟ್ಟು ನಮ್ಮ ಹಿರಿಯರಿಂದ ತಿಳ್ಕೊಂಡಿದ್ವಲ್ಲ ಅದೇ ಸಜ್ಜನ್ ಅಂತಂದೇಳಿ, ಎಲ್ಲ ಒಂದು ಏನು ಕಸ ಇರ್ಲಿ ಯಾವ್ದನ್ನಾಗ್ಲಿ ಬುಡಕ್ ಹಾಕ್ಬಿಡ್ತೀವಿ ಅಷ್ಟೇ. ಅಲ್ಲಿ ಕಳೆಗಳು ಬರಲ್ಲ, ಕಳೆ ಕಮ್ಮಿ ಆಗ್ಬಿಡ್ತತೆ ಯಾವಾಗ ಅದು ಬುಡದ ಮೇಲೆ ಅದಿರ್ತತೋ, ಕಳೆನು ಕಡಿಮೆ ಆಗ್ತತೆ. ಒಟ್ಟಾರೆ ಈ ಒಂದು ಕಡಿಮೆ ಖರ್ಚಿನಲ್ಲಿ ನೀವು ಬೆಳಿಬೇಕಂತ ಹೋದಾಗ ಅಂದ್ರೆ ನಿಮಗೆ ಎಷ್ಟು ಆದಾಯ ಕಂಡಿದ್ರ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ವರ್ಷಕ್ಕೆ? ಸರ್ ಇದು ಸೀತಾಫಲದ ಒಂದೇ ಹೇಳದ್ ಈಗ ನಾವು ತಗೊಂಡಿರೋದು, ಒಂದ್ ಎಕರೆಗೆ ಕನಿಷ್ಠ ಪಕ್ಷ 80-90 ಲಕ್ಷದವರೆಗೆ ತೆಗೆಯಬಹುದು ಸರ್. ಕಡಿಮೆ ಅಂದ್ರೆ 1 ಲಕ್ಷ ಅಂತ ಸಿಗ್ತದೆ ಸೀತಾಫಲ. ನಾವು ಏನ್ ಕೂಲಿ ಇಟ್ರು ಕೂಡ ಬಿಡಿಸೋದು ಕೂಲಿ ಇಟ್ರು ಕೂಡ 5,000-6,000 ಮೇಲೆ ಹೋಗಂಗಿಲ್ಲ. ಕಟಾವಿಗೆ ಅಷ್ಟೇ ಖರ್ಚು ನಿಮಗೆ? ಅಷ್ಟೇ ಟ್ರಾನ್ಸ್ಪೋರ್ಟ್ ಅಲ್ಲಿದ್ದು ನಾನು ಹೇಳಿರೋದು, ಟ್ರಾನ್ಸ್ಪೋರ್ಟ್ ನಾವ್ ಇಟ್ಕೊಂಡ್ರೆ ಒಂದ್ರ ಮೇಲೆ ಹೋಗ್ತದೆ ಲಾಭದ್ದು. ಮತ್ತೆ ನುಗ್ಗೆಯಿಂದ ಎಷ್ಟು ಆದಾಯ ಕಂಡ್ರೆ? ನುಗ್ಗೆಯಿಂದ ಚೆನ್ನಾಗೆ ಕಂಡಿದ್ದೆ ಸರ್, 18 ಇಸ್ವಿಯಾಗ ಬಂಪರ್ ಬೆಳೆ ಬಂದಿತ್ತು, ನಾವು ಲೆಕ್ಕ ಇಟ್ಟಿದ್ದಿಲ್ಲ. ಆದ್ರೆ ಇಷ್ಟೇ, ಅದು ಎಕರೆಗೆ ಏನಿಲ್ಲ ಅಂದ್ರು 1.5 ಲಕ್ಷ ಮೇಲೆ ಬರ್ತದೆ. ಈಗ ಕರಿಬೇವಿಂದ ಎಲ್ಲ ನಿಮಗೆ ವಾರ ಪ್ರತಿ ವಾರನು ಆದಾಯ ಬರುತ್ತೆ, ಕರಿಬೇವು ಸೊಪ್ಪ ಎಲ್ಲ ಮಾರಾಟ ಮಾಡ್ತೀರಿ, ಎಷ್ಟಿದ್ಯಾ ಕರಿಬೇವಿನ ಗಿಡ? ಕರಿಬೇವಿಂದು 280 ಗಿಡ ಇದೆ ಸರ್. ಎಷ್ಟು ಬರುತ್ತೆ ಆದಾಯ ನಿಮಗೆ? ಚೆನ್ನಾಗಿ ಬಂದಿತ್ತು, ಈಗ ಸೀತಾಫಲ ಜೋರಾಗಿರೋದ್ರಿಂದ ಅವಕ್ಕೆ ನೆರಳಿನ ಕೊರತೆ ಆಗೈತೆ, ಸ್ವಲ್ಪ ಕಡಿಮೆ ಬರ್ತತಿ. ಈಗ ಬಂದಷ್ಟು ಇದ್ದಷ್ಟು ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ ಕೂಡ ಚೆನ್ನಾಗಿರ್ತದೆ, ಬಂದಷ್ಟನ್ನ ಮಾರಾಟ ಮಾಡ್ಕೊಂತೀವಿ. ಈಗ ಕರಿಬೇವು ಸೊಪ್ಪು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಅಲ್ಲೇ ಮೊಳಕಲಮೂರಿಗೆ ಹೋಗ್ತದೆ ಸರ್, ಜಾಸ್ತಿ ಆದಾಗ ರಾಯದುರ್ಗ ಕಳಿಸ್ತೀವಿ, ಬಳ್ಳಾರಿಗೆ ಏನು ಕಳಿಸಿಲ್ಲ. ಯಾಕಂದ್ರೆ ಕರಿಬೇವು ತಿಂಬರ್ ಜಾಸ್ತಿ ಇರೋದ್ರಿಂದ, ಕರಿಬೇವು ಬೆಳೆಯಲ್ಲಿ ಕಡಿಮೆ ಇರೋದ್ರಿಂದ ಇಲ್ಲಿಗೆ ಈಕ್ವಲ್ ಆಗ್ತದೆ ಸರ್. ಈಗೆಲ್ಲ ರೇಟ್ ಇದೆಯಲ್ವಾ ಬೇಸಿಗೆಯಲ್ಲಿ ಕರಿಬೇವು? ಈಗ ಚೆನ್ನಾಗೆ ಸರ್ ರೇಟ್. ಈಗ ಅಂಜೂರ ಹಣ್ಣು ಅವನ್ನ ಎಲ್ಲಿ ಮಾರಾಟ ಮಾಡ್ತೀರಾ ಈಗೆಲ್ಲ? ಇದೆಯಾ ನಿಮ್ಮ ಜಮೀನಲ್ಲಿ ಬೆಳೆಯೋದು ಸರ್? ಅಂಜೂರನ ಮೊದಲು ಲೋಕಲಾಗಿ ಅಲ್ಲೇ ಕೊಡ್ತಿದ್ವಿ, ಕಡಿಮೆ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತೀವಿ, ಮಳಕಬೋರು ಅಲ್ಲಿ ಆನಗಲ್ಲ ಸರ್ಕಲ್ ಆಗ ಕೊಡ್ತೀವಿ, ಜಾಸ್ತಿ ಆದಾಗ ಬಳ್ಳಾರಿಗೆ ಕಳಿಸ್ತೀವಿ, ದುರ್ಗ ಆಪ್ಕಾಂಪ್ಸ್ ಐತಲ್ಲ ಅಲ್ಲಿ ಕಳಿಸ್ತಿದೀವಿ, ಅದು ಕೂಡ ಲಾಭದ ಬೆಳೆನೆ ಅಂಜೂರ. ಒಟ್ಟಾರೆ ನಿಮ್ಮ ಒಂದು ತೋಟಗಾರಿಕಾ ಬೆಳೆಗಳಾದಂತ ನುಗ್ಗೆ, ಸೀತಾಫಲ, ಮಾವು, ಸಪೋಟ, ಈ ಒಂದು ಅಂಜೂರ ಬೆಳೆಗಳು ನಿಮಗೆ ಸಾಕಷ್ಟು ನೆಮ್ಮದಿ, ಒಂದು ತೃಪ್ತಿಯನ್ನು ತಂದ್ಕೊಟ್ಟಿದ್ಯಾ ನಂಗಾಯ್ತು? ಹೌದು ಸರ್, ನಾನು ಎಷ್ಟೋ ಜನ ಕೇಳ್ತಾ ಇದ್ದೀನಿ, ಅವರು ನೆಮ್ಮದಿಗಿರ್ಬೇಕು ಅಂದ್ರೆ ಇಷ್ಟು ಮಾಡ್ಕಿಡ್ರಪ್ಪ, ನೆಮ್ಮದಿ ಜೀವನ ಸಾಕ್ಷಿ ಹೌದು, ಜಾಸ್ತಿ ಖರ್ಚಿಟ್ಟು ಎದುರು ನೋಡೋದು ಬೇಡ, ಬಂತದ ಬರದೇ ನಂಬಿಕೆ ಇರೋದಿಲ್ಲ, ಆ ನಂಬಿಕೆಗೆ ನಾವು ಕಾದು ಕಾದು ಸುಸ್ತಾಗೋದು ಸುಣ್ಣಾಗೋದು ಬೇಡ, ಕಾಯಿ ನಿರೀಕ್ಷೆ ಬೇಡ, ಇಷ್ಟೇ ಬರ್ತದಂತ ಗೊತ್ತಿರ್ತದಲ್ಲ, ಇದನ್ನ ಮಾಡ್ಕೊಂಡು ತಪ್ಪಿಗಿರಿ ಅಂತ ಹೇಳ್ಬಿಟ್ಟು ಕೆಲವ್ರು ಹೇಳ್ತಿದ್ದೀನಿ, ಕೆಲವ್ರು ಕೇಳ್ತಿದ್ದಾರೆ, ಕೇಳೋದ್ರ ಸಂಖ್ಯೆ ಜಾಸ್ತಿ ಆಗೈತೆ, ಎಲ್ಲ ಅವ್ರಿಗೆ ಮನಗಂಡು ಬಿಟ್ಟು ಜಾಸ್ತಿ ಒಂದು ಸೀತಾಫಲನ ವಿಸ್ತರಿಸೋದಕ್ಕೆ ಮನಸ್ಸು ಮಾಡಿದ್ದಾರೆ. ಈಗ ಆದಷ್ಟು ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಿಕೊಂಡಾಗ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಆದಾಯ ಕಾಣಬಹುದು ಅಂತ ಹೇಳ್ತೀರಾ ನೀವು? ಹೌದು ಸರ್, ಆದಾಯ ಕಡಿಮೆ ಆಗದಿದ್ರು ನೆಮ್ಮದಿ ಚೆನ್ನಾಗಿರ್ತದೆ, ನೆಮ್ಮದಿ ಜೀವನ ಆಗತ್ತೆ, ಸಾಲ ಸೋಲ ಮಾಡಿ ಇಟ್ಟಿರೋದಿಲ್ಲ, ಆ ಸಾಲಗಾರ ಭಯ ಇರೋದಿಲ್ಲ, ಏನಿಲ್ಲ, ಬಂದಷ್ಟು ತೃಪ್ತಿಕರವಾಗಿ ಜೀವನ ನಡೀತದೆ. ಎಷ್ಟೇ ಆದಾಯ ಬಂದ್ರು ಅದರಲ್ಲೂ ನಾವು ಸಂತೋಷ ಗಳಿಸಬಹುದು, ನೆಮ್ಮದಿ ಜೀವನ, ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನನಗೆ ಮನದಟ್ಟಾಗಿದೆ. ಒಳ್ಳೇದು ತಿಪ್ಪಣ್ಣ ಅವರೇ, ಇಲ್ಲೇ ತನಕ ತಮ್ಮ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಕಡಿಮೆ ಖರ್ಚನ್ನ ಮಾಡಿಕೊಂಡು ನೀವು ಒಳ್ಳೆಯ ಒಂದು ಬೆಳೆಯನ್ನ ಬೆಳೀತಾ ಇದ್ದೀರಾ, ಜೊತೆಗೆ ಒಳ್ಳೆಯ ಒಂದು ಆದಾಯವನ್ನು ಸಹ ಕಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಡಿಮೆ ಖರ್ಚಿನಲ್ಲಿ ತೋಟಗಾರಿಕೆ ಕೃಷಿಯ ಅನುಭವಗಳ ಕುರಿತು ಮೊಳಕಮರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ತಿಪ್ಪಣ್ಣ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ದೀರಿ. ಇದುವರೆಗೂ ತಿಪ್ಪಣ್ಣ ಅವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827627. ಎಲ್ಐಸಿ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಜಾತ್ರೆಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ, ಬಾಕಿ ರೊಕ್ಕ ಮನೆಯಾಗಿಲ್ಲ, ಜಾತ್ರೆಗೆ ಬರುದಿಲ್ಲ ಹುಡುಗಿ, ಜಾತ್ರೆಗೆ ಬರುದಿಲ್ಲ. ಹೋಗಾನು ಹೋಗಾನ್ನಡಿ ತುಂದು ಮಾಡಿ ತುಮ್ಮನ ಜಾತ್ರೆ, ಹೋಗಾನು ಹೋಗಾನ್ನಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ಣಡಿ, ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ಣಡಿ. ಹೋಗಾನೇಳೆ ಜಾತುರಿಗೆ ಹೋಗಾನೇಳೆ ಹುಡುಗಿ, ಹೋಗಾನೇಳು ಹುಡುಗ, ಹೋಗಾನೇಳೆ ಹುಡುಗಿ, ಹೋಗಾನೇಳೋ ಹುಡುಗ, ಹೋಗಾನೇಳೆ ಹುಡುಗಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಂಧುವರೇ, ನಾಳೆ ಸಂಜೆ 6:51 ಮೂಡಿ ಬರಲಿರುವ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಕಿಲುಮಿಡಿತದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರಿಂದ ಕೃಷಿ ಮೇಳ ಕುರಿತಾದ ಮಾಹಿತಿಯನ್ನು ಕೇಳುತ್ತೀರಿ. ಈ ಕಾರ್ಯಕ್ರಮದ ನಂತರ ಶೇಂಗಾ ಹಾಗೂ ತೊಗರಿ ಕೃಷಿಯ ಅನುಭವಗಳ ಕುರಿತು ಮೊಳಕಮರು ತಾಲೂಕು ಕೊಮ್ಮನಪಟ್ಟಿಯ ಕೃಷಿಕ ಓಬಣ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. भारत के पहाड़ी इलाकों में जिस प्रकार तापमान बढ़ रहा है, गर्मी की बीमारी से बचने के लिए सावधानियां आवश्यक है. टीवी, रेडियो, अखबार और मोबाइल फोन पर गर्मी की चेतावनी का ध्यान रखें. अधिक पानी और प्राकृतिक तरल पिए. शराब, चाय, कॉफी और सॉफ्ट ड्रिंक्स डालें. काम ठंडे समय पर करें और दिन के सबसे गर्म समय 12 से 3 आराम करें. पशुओं को छाया वाली जगह में रखें और पर्याप्त पानी दें. केवल ताज़ा बना खाना खाएं. ताज़े फल और सब्जियां अधिक खाएं. गर्मी की बीमारी के लक्षण पहचानें: कमजोरी, चक्कर, जी मिचलाना, अत्यधिक पसीना, ऐंठन, भ्रम, तेज सांसें, बेहोशी. तबीयत खराब होने पर प्राथमिक चिकित्सा लें और 108 या अन्य एम्बुलेंस सेवा बुलाएं या अस्पताल जाएं. सतर्क रहें, सुरक्षित रहें. NDMA एवं IIPHG द्वारा जनहित में जारी. ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳುವಂತಹ ಸಮಯ, ಬನ್ನಿ ಕೇಳೋಣ. ಈ ಜನಪದ ಗೀತೆಯನ್ನ ಹಾಡಿದ್ದಾರೆ ಜಿ ಸಿದ್ದರಾಜು ಮತ್ತು ಎಂಕೆ ಸಿದ್ದರಾಜು ಅವರು. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೈ ಸೈ ಹಚ್ಚಿರಿ ದೀಪಗಳ, ಸ್ವಾಮಿ ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಪಗಳ ಸೈ ಸೈ ಹಚ್ಚಿರಿ ದೀಪಗಳ, ಸ್ವಾಮಿ ಹಾಕಿರಿ ಧೂಪಗಳ. ದೇವಾ ನೆಲೆಗೊಂಡ, ಅಡವಿಲ್ ಮದೇವಾ ನೆಲೆಗೊಂಡ, ಮಾದೇವ್ನ ಕೊಂಡ ಬಾರಿ ಕುಂದಂಡ ಅಡವಿಲ್ ಮಾದೇವ ನೆಲೆಗೊಂಡ ಅಡವಿಲ್ ಮಾದೇವ ನೆಲೆಗೊಂಡ ಅಡವಿಲ್ ಮಾದೇವ ನೆಲಗೊಂಡದ ನೋಡಿ ಅಡವಿಲ್ ಮಾದೇವ ನೆಲಗೊಂಡದ ನೋಡಿ ಆಕಾಶದ ಗಂಟೆ ಕಣ್ಣೀರೆಂದೋ ಹಾಡಿರಿ ರಾಗ